ಹುಟ್ಟಿದ್ದು ಬೆಳೆದಿದ್ದೆಲ್ಲ ಅಗ್ರಿಕಲ್ಚರ್ ಫ್ಯಾಮಿಲಿ, ಮೊದಲಿಂದ ಅಗ್ರಿಕಲ್ಚರ್ ಮಾಡ್ತಿದ್ರು ಮನೇಲಿ. ನಮ್ಗೆ ಈ ಬ್ರೇಕ್ ಸಿಕ್ಕಿದಾಗ ಇನ್ನೊಂದ್ ಸ್ವಲ್ಪ ಇನೋವೇಟಿವ್ ಆಗಿ ಏನಾರು ಮಾಡ್ಬೇಕು ಅಂತಂದಾಗ ನಮ್ಗೆ ಮೊಮೆಂಟಮ್ ಸಿಕ್ಕಿದ್ದು ಆರ್ಗಾನಿಕ್ ಫಾರ್ಮಿಂಗ್. ಬಿಕಾಸ್ ಹೆಲ್ತ್ ಇಸ್ ಇಂಪಾರ್ಟೆಂಟ್ ಅಂತ ಅಂದಾಗ ನಮ್ಗೆ ಹೆಲ್ತಿ ಫುಡ್ ಸಿಕ್ತಿಲ್ಲ ಈಗಿನ ಕಲ್ಟಿವೇಷನ್ ಮೆಥಡ್ಸ್ ಅಲ್ಲಿ. ಸೊ ಕೆ ವಿ ಕೆ ಅಲ್ಲಿ ಒಂದಷ್ಟು ಜನ ಸೈಂಟಿಸ್ಟ್ ಜೊತೆ ಡಿಸ್ಕಸ್ ಮಾಡಿ ಇದೆಲ್ಲ ಯೋಚನೆ ಮಾಡಿದಾಗ ನಮ್ಗನ್ಸ್ತು ಬಹುಶಃ ಫರ್ಟಿಲೈಸರ್ಸ್ ಕೆಮಿಕಲ್ಸ್ ಇಲ್ಲದೆ ನ್ಯಾಚುರಲ್ ಮೆಥಡ್ಸ್ ಅಲ್ಲಿ ನಾವು ಫುಡ್ ನ ಬೆಳೆದಾಗ ಮಾತ್ರ ನಮಗೂ ಹೆಲ್ತಿ ಫುಡ್ ಸಿಗತ್ತೆ, ನಮ್ ಹೆಲ್ತ್ ಚೆನ್ನಾಗಿರತ್ತೆ ಅಂತ ಅಲ್ಲಿ ಶುರು ಆಗಿದ್ದು 2019 ಅಲ್ಲಿ. ಅದು ಹಾಗೆ ಮುಂದುವರಿತಾ ಬಂತು ಸರ್. ಕೃಷಿ ವಿಜ್ಞಾನ ಕೇಂದ್ರ ಸೈಂಟಿಸ್ಟ್ ಅವ್ರ ಗೈಡೆನ್ಸ್ ಅಲ್ಲಿ. ಯಾವ ಕೃಷಿ ವಿಜ್ಞಾನ ಕೇಂದ್ರ? ಚಿಂತಾಮಣಿ ಕೃಷಿ ವಿಜ್ಞಾನ ಕೇಂದ್ರ. ಅದ್ರ ಸಂಪರ್ಕಕ್ಕೆ ಬಂದ್ರಿ ತಾವು? ಹೌದು, ಅಲ್ಲಿ ಗೈಡೆನ್ಸ್ ತಗೊಂಡ. ಯಾಕಂದ್ರೆ ನನಗೆ ಮೊದಲಿಂದಾನು ಅಗ್ರಿಕಲ್ಚರ್ ಅಷ್ಟು ಅಭ್ಯಾಸ ಇರ್ಲಿಲ್ಲ, ನೋಡಿದ್ದು ಅಷ್ಟೇ, ನಾವ್ ಯಾವತ್ತು ಮಾಡಿದಿರ್ಲಿಲ್ಲ. ಸೊ ಮಾಡಿದ್ನ ಸ್ವಲ್ಪ ಕರೆಕ್ಟ್ ಆಗಿ ಸೈಂಟಿಫಿಕಲಿ ತಿಳ್ಕೊಂಡು ಇನ್ಫಾರ್ಮೇಶನ್ ಇಟ್ಕೊಂಡು ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದ ನಾನು ಅಲ್ಲಿ ಅಪ್ರೋಚ್ ಆದೆ. ಅಲ್ಲಿ ಒಂದಷ್ಟು ರೆಗ್ಯುಲರ್ ಆಗಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತಾರೆ ಹೊಸಬರಿಗೆ ಟೀಚ್ ಮಾಡ್ಲಿಕ್ಕೆ ಗೈಡೆನ್ಸ್ ಗೆ ಅಂತ. ಸೊ ಆ ಟೈಮ್ ಅಲ್ಲಿ ನನ್ನ ಒಂದು ಬ್ಯಾಚ್ ಜೊತೆ ಸೇರಿಸಿ ಇದ್ ಮಾಡಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಆಯ್ತು ಒಂದ್ 8 days. ಅಲ್ಲೊಂದ್ ಕ್ಲಿಯರ್ ಐಡಿಯಾ ಸಿಕ್ತು ನಮ್ಗೆ ಯಾವ ರೀತಿ ಮಾಡಬೇಕು, ನಾವು ಫರ್ಟಿಗೇಷನ್ ಕೆಮಿಕಲ್ಸ್ ಎಲ್ಲ ಏನ್ ಕೊಡ್ತಾ ಇದೀವಿ ಅದನ್ನ ಆರ್ಗಾನಿಕ್ ಮೆಥಡ್ಸ್ ಅಲ್ಲಿ ನ್ಯಾಚುರಲ್ ಆಗಿ ಹೇಗೆ ಪ್ಲಾಂಟ್ ಗೆ ಕೊಡ್ಬೋದು ಇದನ್ನೆಲ್ಲ ಹೇಳ್ಕೊಟ್ರು ನೀಟ್ ಆಗಿ. ಸೊ ಅಲ್ಲಿಂದ ಶುರು ಮಾಡಿದ್ವಿ. ಫೇಸ್ ಬೈ ಫೇಸ್ ನಮಗೂ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಿಕ್ತು, ಕಲಿತಾ ಬಂದ್ವಿ. ನನ್ಗೆ ಏನೇ ಡೌಟ್ಸ್ ಇರ್ಲಿ ಅವರು ಸೈಂಟಿಸ್ಟ್ ಕುದ್ದು ಅವರೇ ವಾರಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ನನ್ನ ಫಾರ್ಮಿಗೆ ಬಂದು ಪ್ಲಾಂಟ್ಸ್ ನೆಲ್ಲ ಇನ್ಸ್ಪೆಕ್ಟ್ ಮಾಡಿ ಗೈಡೆನ್ಸ್ ಕೊಡ್ತಾ ಇದ್ರು. ಹಾಗೆ ನಡೀತಾ ಬರ್ತದೆ. ಈಗ ಮುಖ್ಯವಾಗಿ ಪ್ರಶಾಂತ್ ಅವರೇ, ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಾ ಸಾವಯವ ಕೃಷಿಯಲ್ಲಿ? ಸರ್, ನಾನು ಸಾವಯವ ಕೃಷಿಯಲ್ಲಿ ಕ್ಯಾರೆಟ್ ಬೆಳೆದಿದ್ದೀನಿ, ಆನಿಯನ್ ಬೆಳೆದಿದ್ದೀನಿ, ಬೀಟ್ರೂಟ್ ಬೆಳೆದಿದ್ದೀನಿ, ತೊಗರಿ, ಟೊಮೊಟೊ, ಆಮೇಲೆ ಗಾರ್ಲಿಕ್ ಬೆಳೆದಿದ್ದೀನಿ. ಈ ಕ್ರಾಪ್ಸ್ ಎಲ್ಲ ಮಾಡಿದೀವಿ ಸರ್. ತುಂಬಾ ರೆಗ್ಯುಲರ್ ಆಗಿ ಕ್ಯಾರೆಟ್ ಟೊಮೊಟೊ ಮಾಡ್ತೀವಿ. ಅಂದ್ರೆ ಯಾವುದೇ ರಾಸಾಯನಿಕವನ್ನು ಬಳಸಲ್ಲ ಅದಕ್ಕೆ? ಇಲ್ಲ, ಬಳಸಲ್ಲ. ನಾನು ಅದಕ್ಕಂತ ಎಕ್ಸ್ಕ್ಲೂಸಿವ್ ಆಗಿ 2 ಎಕರೆ ಬಿಟ್ಬಿಟ್ಟಿದೀನಿ. ಅದಕ್ಕೆ ರಾಸಾಯನಿಕ ಇದು ತೋರಿಸಿ ಸುಮಾರು 3 ವರ್ಷ ಮೇಲಾಗ್ಬಿಟ್ಟಿದೆ. ಸುಮಾರು ಜನಕ್ಕೆ ಐಡಿಯಾ ಏನಿದೆ ಅಂತಂದ್ರೆ, ನಮ್ಗೆ ನ್ಯಾಚುರಲ್ ಮೆಥಡ್ಸ್ ಅಲ್ಲಿ ಮಾಡ್ಬೇಕಾದ್ರೆ ಅದಕ್ಕೆ ಖರ್ಚು ತುಂಬಾ ಕಡಿಮೆ ಬರುತ್ತೆ ಅಂತ. ಬಟ್ ಆಕ್ಚುಲಿ ಅದು ಹಂಗಲ್ಲ. ನಾವು ಕೆಮಿಕಲ್ ಮೆಥಡ್ಸ್ ಅಲ್ಲಿ ಮಾಡಿದಾಗ್ಲೇ ನಮ್ಗೆ ಖರ್ಚು ಕಡಿಮೆ ಆಗುತ್ತೆ. ಯಾಕೆ ಅಂದ್ರೆ ನಾವು ಈ ಹರ್ಬಿಸೈಡ್ಸ್ ಎಲ್ಲ ಸ್ಪ್ರೇ ಮಾಡೋದ್ರಿಂದ ವೀಡ್ಸ್ ಎಲ್ಲ ಈಸಿಯಾಗಿ ಕಂಟ್ರೋಲ್ ಮಾಡ್ಬಿಡ್ತೀವಿ. ಇಲ್ಲಿ ಲೇಬರ್ ವರ್ಕ್, ಮ್ಯಾನ್ ಪವರ್ ವರ್ಕ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಇದನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ, ಈಸಿಯಾಗಿ ಮಾಡ್ಲಿಕ್ಕೆ ಆಗಲ್ಲ. ಮ್ಯಾನ್ಯುಲ್ ಆಗಿ ಲೇಬರ್ ಬಿಟ್ಟುನೆ ನಾವು ವೀಡ್ಸ್ ಎಲ್ಲ ರಿಮೂವ್ ಮಾಡ್ಬೇಕು. ಡಿಸೀಸಸ್ ಎಲ್ಲ ಬಂತು ಅಂತಂದ್ರೆ, ಈಗ ಆರ್ಗಾನಿಕ್ ಮೆಥಡ್ಸ್ ಅಲ್ಲಿ ಈಗ ಫಂಗಸ್ ಅಂತ ಇದೇನಾದ್ರು ಬಂತು ಅಂದ್ರೆ ಕಪ್ಪು ಚುಕ್ಕೆ ಬರುತ್ತೆ ಗಿಡಗಳಿಗೆಲ್ಲ. ಆ ಟೈಮ್ ಅಲ್ಲಿ ನಾವು ಒಂದಷ್ಟು ಕಷಾಯಗಳನ್ನ ಹೇಳ್ಕೊಟ್ಟಿದ್ದಾರೆ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಆ ಕಷಾಯ ಎಲ್ಲ ಯೂಸ್ ಮಾಡಿ ಅಂತ. ಆಮೇಲೆ ಬೇವಿನ ಎಣ್ಣೆ ಯೂಸ್ ಮಾಡ್ತೀವಿ, ಬೇವಿನ ಎಲೆ ರಸ ಯೂಸ್ ಮಾಡ್ತೀವಿ, ಅದರಿಂದ ಎಲ್ಲ ಕಷಾಯಗಳು ಮಾಡ್ತೀವಿ. ಈ ಮೆಥಡ್ಸ್ ಅಲ್ಲಿ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಅದಕ್ಕೆ ಮ್ಯಾನ್ ಪವರ್ ಜಾಸ್ತಿ ತಗೊಳತ್ತೆ, ಹ್ಯೂಮನ್ ಇಂಟರ್ವೆನ್ಷನ್ ಜಾಸ್ತಿ ಇರತ್ತೆ ನಮ್ಗೆ ಸಾವಯವ ಪದ್ಧತಿಯಲ್ಲಿ. ಹಂಗಾಗಿ ನಾವು ಎಕ್ಸ್ಪೆಂಡಿಚರ್ ನೋಡಿದಾಗ ಇಲ್ಲೇ ಜಾಸ್ತಿ ಎಕ್ಸ್ಪೆಂಡಿಚರ್ ಬರುತ್ತೆ ಕೆಮಿಕಲ್ ಮೆಥಡ್ಸ್ ಗಿಂತ. ಅದ್ರ ಜೊತೆಗೆ ನಮ್ಗೆ ಇನ್ನೊಂದ್ ಏನಾಗತ್ತೆ ಅಂದ್ರೆ ಇಳುವರಿ ಕಡಿಮೆ ಬರುತ್ತೆ. ಇದರಲ್ಲಿ ಯಾವ್ದು ಗ್ರೋತ್ ಬೂಸ್ಟರ್ಸ್ ಕೊಡಲ್ಲ. ಭೂಮಿಯಲ್ಲಿ ಎಷ್ಟು ಸಾರ ಇರತ್ತೋ ಅಷ್ಟನ್ನೇ ಯೂಸ್ ಮಾಡ್ಕೊಂಡು ನಮ್ಗೆ ಬೆಳೆ ಬರಬೇಕು. ಅಲ್ಲ ಪ್ರಶಾಂತ್ ಅವರೇ, ಈ ಸಾವಯವ ಗೊಬ್ಬರಗಳನ್ನ ಹಾಕ್ಬೇಕಲ್ಲ ಭೂಮಿಗೆ? ಸಾವಯವ ಗೊಬ್ಬರ ಕೊಡ್ತೀವಿ, ತಿಪ್ಪೆ ಗೊಬ್ಬರ ಕೊಡ್ತೀವಿ, ವರ್ಮಿ ಕಂಪೋಸ್ಟ್ ಕೊಡ್ತೀವಿ, ವರ್ಮಿ ವಾಶ್ ಕೊಡ್ತೀವಿ, ಆಮೇಲೆ ಜೀವಾಮೃತ ಕೊಡ್ತೀವಿ, ಆಮೇಲೆ ವೇಸ್ಟ್ ಡಿಕಂಪೋಸರ್ ಕೊಡ್ತೀವಿ. ಇದು ಬಿಟ್ಟು ಕೆಲವೊಂದ್ಸರಿ ಆರ್ಗಾನಿಕ್ ಅಂತಾನೆ ಸ್ಪೆಸಿಫೈ ಮಾಡಿ ಸರ್ಟಿಫೈ ಮಾಡಿರ್ತಾರೆ. ಈಗ ಕೆ ವಿ ಕೆ ಅಲ್ಲಿ ನಮ್ಗೆ ವೆಜಿಟೇಬಲ್ ಸ್ಪೆಷಲ್ ಅಂತ ಸಿಗತ್ತೆ. ಸೊ ಆ ವೆಜಿಟೇಬಲ್ ಸ್ಪೆಷಲ್ ಅಲ್ಲಿ ಕೆಲವು ಮೈಕ್ರೋ ಆರ್ಗಾನಿಸಮ್ಸ್ ನೆಲ್ಲನ್ನು ಪ್ರಿಸರ್ವ್ ಮಾಡಿರ್ತಾರೆ. ಸೂಡೋಮೋನಸ್ ಇರ್ಬೋದು, ಟ್ರೈಕೋಡರ್ಮಾ ಇರ್ಬೋದು, ಮೈಕ್ರೋರೆಜಾ ಇರ್ಬೋದು, ಇದೆಲ್ಲಾನು ಪ್ಲಾಂಟ್ಸ್ ಗೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಬಟ್ ಇದರಲ್ಲಿ ಯಾವ್ದೇ ರೀತಿಯಾದ ಕೆಮಿಕಲ್ಸ್ ಇರಲ್ಲ. ಹೌದೌದೌದು. ಈ ರೀತಿ ನಾವು ಸೈಂಟಿಫಿಕ್ ಆಗಿ ತಿಳ್ಕೊಂಡು ಕರೆಕ್ಟ್ ಆಗಿ ಮಾಡಿದ್ರೆ ಕ್ರಾಪ್ ಚೆನ್ನಾಗಿ ಬರುತ್ತೆ. ಮೊದಲು ಒಂದು 2-3 ಕ್ರಾಪ್ ಫೈಲ್ಯೂರ್ ಆಗ್ಬಹುದು. ಬಿಕಾಸ್ ನಾವು ಸಾಲ್ಟ್ಸ್ ಎಲ್ಲ ಹಾಕಿ ಭೂಮಿಯಲ್ಲಿರ್ತಕ್ಕಂಥ ಮೈಕ್ರೋ ಆರ್ಗಾನಿಸಮ್ಸ್ ನ ಮೈಕ್ರೋಬ್ಸ್ ನೆಲ್ಲ ಸಾಯಿಸಿರ್ತೀವಿ. ನಾವು ಕೆಮಿಕಲ್ ಫರ್ಟಿಲೈಸರ್ ಏನ್ ಕೊಡ್ತೀವೋ ಆ ಕೆಮಿಕಲ್ ಫರ್ಟಿಲೈಸರ್ ಅಲ್ಲಿ NPK ಸ್ಟೋರ್ ಆಗದೆ ಸಾಲ್ಟ್ ಅಲ್ಲಿ. ಹಾಗಾಗಿ ಸಾಲ್ಟ್ ಬಂದು ಭೂಮಿಗೆ ಬಿದ್ದಾಗ ಅದು ಸಾಲ್ಟ್ ಜಾಸ್ತಿ ಆಗ್ತಾ ಆಗ್ತಾ ಭೂಮಿಯಲ್ಲಿರೋ ಮೈಕ್ರೋಬ್ಸ್ ಎಲ್ಲ ಸತ್ತೋಗಿರ್ತವೆ. ಸೊ ಅದು ಮತ್ತೆ ಉತ್ಪತ್ತಿ ಆಗೋ ತನಕ ಕೂಡ ನಮ್ಗೆ ಭೂಮಿ ಸಾಯಿಲ್ ಫರ್ಟೈಲ್ ಆಗಲ್ಲ. ಸಾಯಿಲ್ ಎಲ್ಲಿ ತನಕ ಫರ್ಟೈಲ್ ಇರಲ್ವಾ ನಮ್ಗೆ ಕ್ರಾಪ್ ಜಾಸ್ತಿ ಬರಲ್ಲ. ರೈತರಿಗೆ ಅನಾಲಿಸಿಸ್ ಹೆಂಗಿರತ್ತೆ ಅಂದ್ರೆ, ಇಲ್ಲ ನಾನು ಈ ಸರಿ ಸಾವಯವ ಮೆಥಡ್ ಅಲ್ಲಿ ಮಾಡಿದೆ ಈಲ್ಡ್ ಬರ್ಲಿಲ್ಲ ಸೊ ಇದು ವರ್ಕೌಟ್ ಆಗಲ್ಲ ಅಂತ. ಹಾಗಲ್ಲ, ನಾವು ಭೂಮಿನ ಎಷ್ಟು ಹಾಳು ಮಾಡಿರ್ತೀವೋ ಅಷ್ಟು ಮತ್ತೆ ವಾಪಸ್ ಸರಿ ಮಾಡ್ಕೊಳ್ಳೋ ತನಕ ವೈಟ್ ಮಾಡಬೇಕು. ಫಲವತ್ತತೆ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಮ್ ಕೆಮಿಕಲ್ ಮೆಥಡ್ಸ್ ಗಿಂತ ಇಲ್ಲೇ ಜಾಸ್ತಿ ಬರುತ್ತೆ ಈಲ್ಡ್. ಅಲ್ಲ ಈಗ ತಾವ್ ಹೇಳಿದ್ರಿ ಸಾವಯವ ಗೊಬ್ಬರ ಕೊಡ್ತೀರಿ, ಎರೆ ಗೊಬ್ಬರ ಕೊಡ್ತೀರಿ, ಮತ್ತೆ ಎರೆ ಜಲವನ್ನ ಕೊಡ್ತೀವಿ ಅಂತ ಅಂದು. ಹೌದು ಹೌದು. ಇವೆಲ್ಲ ನೀವೇ ಮಾಡ್ಕೊಳ್ತೀರಾ ಅಥವಾ ಕೊಂಡ್ಕೊಳ್ತೀರಾ? ಇಲ್ಲ, ನಾನೇ ಮಾಡ್ತೀನಿ. ನಾನು ಒಂದು ವರ್ಮಿ ಕಾಂಪೋಸ್ಟ್ ಯೂನಿಟ್ ಅಂತಾನೆ ಮಾಡ್ಕೊಂಡ್ ಬಿಟ್ಟಿದ್ದೀನಿ ಫಾರ್ಮ್ ಅಲ್ಲಿ. ಸೊ ಅಲ್ಲಿ ಈ ತಿಪ್ಪೆ ಗೊಬ್ಬರ ಮತ್ತೆ ನನ್ನ ಈಗ ಈ ಸರಿ ಮುಗ್ದಿದ್ದ ಕ್ರಾಪ್ ವೇಸ್ಟ್ ಏನಿರತ್ತೆ, ಈಗ ಗಿಡ ಎಲ್ಲ ಕಿತ್ತಾಕ್ಬಿಡ್ತೀವಲ್ಲ, ಅದನ್ನೆಲ್ಲ ಚಾಪ್ ಕೊಟ್ರಿ ಕೊಟ್ಬಿಟ್ಟು ನೀಟಾಗಿ ಚಾಪ್ ಮಾಡ್ಬಿಟ್ಟು ಅದನ್ನ ವರ್ಮಿ ಕಾಂಪೋಸ್ಟ್ ಬೆಡ್ಸಿಗೆ ಹಾಕ್ತೀನಿ. ಆಮೇಲೆ ಪಕ್ಕದಲ್ಲೇ ಕೆರೆ ಇದೆ ನಮ್ಗೆ, ಆ ಕೆರೆಯಲ್ಲಿ ಇರ್ತಕ್ಕಂತ ಮಣ್ಣು ಇದು ಎಲ್ಲ ಅದು ಕರೆಕ್ಟ್ ಆಗಿ ಅದನ್ನು ಕೆವಿಕೆಯಿಂದಾನೆ ಗೈಡ್ ಮಾಡಿದ್ದಾರೆ. ಸೊ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಲೇಯರ್ ಬೈ ಲೇಯರ್ ಹೇಗಾಗ್ಬೇಕು, ಅದಕ್ಕೆ ಎರೆಹುಳು ಬಿಟ್ರೆ ಎರೆಹುಳು ಗೊಬ್ಬರ ರೆಡಿ ಆಗತ್ತೆ. ಅದರಿಂದಾನು ವರ್ಮಿ ವಾಶ್ ತಗೊಂಡು ಡ್ರಿಪ್ ಅಲ್ಲೂ ಮತ್ತೆ ಸ್ಪ್ರಿಂಕ್ಲರ್ಸ್ ಅಲ್ಲೂ ವರ್ಮಿ ವಾಶ್ ಕೊಡ್ತೀವಿ. ಅದ್ರ ಜೊತೆಗೆ ಕ್ರಾಪ್ ಗೆ ಸ್ಟಾರ್ಟಿಂಗ್ ಅಲ್ಲಿ ವರ್ಮಿ ಕಾಂಪೋಸ್ಟ್ ಹಾಕ್ತಿವಿ. ಸೊ ಇದನ್ನೆಲ್ಲ ನಾವೇ ರೆಡಿ ಮಾಡ್ಕೊಂಡು ಮಾಡ್ತೀವಿ. ಅಂದ್ರೆ ಈಗ ಎರೆ ಗೊಬ್ಬರ ತಯಾರು ಮಾಡೋದಕ್ಕೆ ಎಷ್ಟು ದಿನ ಬೇಕಾಗ್ಬೋದು? ಎಷ್ಟು ತಿಂಗಳು? ಮೂರು ತಿಂಗಳು ಬೇಕಾಗುತ್ತೆ ಸರ್. ಮೂರು ತಿಂಗಳು ಬೇಕಾಗುತ್ತೆ, ಅದು ಒಂದ್ ಸ್ಟೇಜ್ ಬಂದ್ಬಿಡುತ್ತೆ ಮೂರ್ ತಿಂಗಳಲ್ಲಿ. ಮೂರ್ ತಿಂಗಳ ಮೇಲೆ ಅದು ಇನ್ನು ಎಷ್ಟು ದಿನ ನಾವು ಹಾಗೆ ಬಿಡ್ತೀವೋ ಅಷ್ಟು ಫಲವತ್ತತೆ ಬರುತ್ತೆ. ಎಷ್ಟು ತೊಟ್ಟಿಗಳಿದಾವೆ ಎರೆ ತೊಟ್ಟಿಗಳು? ನಮ್ದು 22 ತೊಟ್ಟಿ ಇದೆ ಸರ್. ಮೂರ್ ತಿಂಗಳಿಗೊಂದ್ಸರಿ ಈಸಿಯಾಗಿ ನನ್ಗೆ 20-25 ಟನ್ ಎರೆಹುಳು ಗೊಬ್ಬರ ರೆಡಿ ಆಗುತ್ತೆ. ಅಂದ್ರೆ ಈ 22 ತೊಟ್ಟಿಗಳಿಗೂ ಏಕಕಾಲದಲ್ಲಿ ತುಂಬಿಸ್ತೀರಾ ಅಥವಾ ಹಂತ ಹಂತವಾಗಿ ಮಾಡ್ಕೊಳ್ತೀರಾ? ಅದು ಈಗ ಕೆಲವೊಂದ್ಸರಿ ಏನ್ ಮಾಡ್ತೀವಿ ಅಂದ್ರೆ, ಟಿಪಿಕಲಿ ನಾನು ಡಿಸೆಂಬರ್ ಜನವರಿ ಟೈಮಿಗೆ ಏನು ಕ್ರಾಪ್ಸ್ ಮಾಡ್ಲಿಕ್ಕೆ ಹೋಗಲ್ಲ. ಆಗ ನಮ್ಗೆ ಮಂಚು ಜಾಸ್ತಿ ಇರತ್ತೆ, ಚಳಿ ಜಾಸ್ತಿ ಇರತ್ತೆ, ಆಮೇಲೆ ಮಳೆ ಜಾಸ್ತಿ ಆಗೋ ಚಾನ್ಸಸ್ ಇರತ್ತೆ, ಕ್ರಾಪ್ಸ್ ಸರಿಯಾಗಿ ಬರಲ್ಲ. ಆ ಟೈಮಲ್ಲಿ ಎಲ್ಲಾನು ಏಕಕಾಲ ಕುಂಬಿಸಿಟ್ಬಿಟ್ಟಿರ್ತೀವಿ. ಫೆಬ್ರವರಿ ಮಾರ್ಚ್ ಗೆ ತುಂಬಾ ಪೀಕ್ ಅಲ್ಲಿ ಎಲ್ಲ ಇರ್ತಕ್ಕಂತ ಅಷ್ಟು ರಿಸೋರ್ಸಸ್ ಯೂಸ್ ಮಾಡಿ ಕ್ರಾಪ್ ಸ್ಟಾರ್ಟ್ ಮಾಡ್ತೀವಿ, ಆಗ ಖಾಲಿ ಆಗ್ಬಿಡುತ್ತೆ. ಈಗ ರೆಡಿ ಆಗಿದೆ, ಈಗ ಜೂನ್ ಜುಲೈ ಅಷ್ಟೊತ್ತಿಗೆ ನಾನು ಫೆಬ್ರವರಿ ಮಾರ್ಚ್ ಖಾಲಿ ಮಾಡಿರೋ ಮತ್ತೆ ಫಿಲ್ ಮಾಡಿರೋದು ಈಗ ರೆಡಿ ಆಗಿದೆ. ಈಗ ಒಂದಷ್ಟು ಹೊರಗಿನ ಫಾರ್ಮರ್ಸ್ ಕೇಳ್ತಾರೆ ನನ್ನ, ಬೇರೆ ಬೇರೆ ಬೆಳೆ ಬೆಳಿತಕ್ಕಂಥ ಫಾರ್ಮರ್ಸ್ ನನ್ನ ಹತ್ರ ಅವೈಲೇಬಲ್ ಇತ್ತು ಅಂತಂದ್ರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಆಗ ಒಂದೆರಡು ಮೂರು ಬ್ಯಾಗ್ಸ್ ಖಾಲಿ ಆಗ್ತಾ ಹೋಗುತ್ತೆ, ಅದು ಫಿಲ್ ಆಗ್ತಾ ಇರತ್ತೆ. ಎಕ್ಸಿಸ್ಟಿಂಗ್ ಇರೋದು ಹಾಗೆ ಇಟ್ಟಿರ್ತೀನಿ. ಸ್ಪೆಸಿಫಿಕ್ ಆಗಿ ಏಕಕಾಲಕ್ಕೆ ಅಂತಾನು ಹೇಳಲಿಕ್ಕೆ ಆಗಲ್ಲ, ಬಟ್ ಡಿಸೆಂಬರ್ ಟೈಮಿಗೆ ಖಾಲಿ ಮಾಡ್ಕೊಂತೀನಿ ಅಷ್ಟು. ಮತ್ತೆ ಹುಳುಗಳು ಕೂಡ ಜಾಸ್ತಿ ಆಗ್ತಾ ಇರ್ತಾವಲ್ಲ, ಒಂದು ಮಾರಾಟ ಮಾಡ್ತಾ? ಮಾರಾಟ ಮಾಡ್ತೀವಿ ಸರ್, ಸುಮಾರು ಜನ ರೈತರು ಬಂದು ತಗೊಂಡು ಹೋಗ್ತಾರೆ ಇಲ್ಲಿಂದ. ಒಂದೆರಡು ಸರಿ ಏನ್ ಮಾಡ್ತಾರೆ ಅಂದ್ರೆ, ರೈತರು ವರ್ಮಿ ಕಾಂಪೋಸ್ಟ್ ನ ಪ್ರೊಕ್ಯೂರ್ ಮಾಡ್ತಾರೆ. ಸೊ ಈ ರೀತಿ ಬೇಕಾಗಿರೋರಿಗೆ ಗೊಬ್ಬರ ಕೊಡ್ತಾ ಇರ್ತೀವಿ, ಅದ್ರಲ್ಲಿ ಬಂದಿದ್ದ ಎರೆಹುಳು ತೆಗೆದು ಬೇರೆ ತೊಟ್ಟಿಗಳಿಗೆ ಬಿಡ್ತಾ ಇರ್ತೀವಿ. ಸೊ ಒಂದ್ ಎರಡ್ ಮೂರ್ ಸರಿ ನೋಡಿದ್ಮೇಲೆ ಮತ್ತೆ ಇದಕ್ಕೆ ಇಷ್ಟೊಂದು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಯಾಕೆ ಮಾಡೋದು, ನಾವೇ ಎರೆಹುಳು ಗೊಬ್ಬರ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದಷ್ಟು ಫಾರ್ಮರ್ಸ್ ಅವರೇ ರೆಡಿ ಆಗ್ತಾರೆ. ಆಗ 1 kg 2 kg ಈ ರೀತಿ ಎರೆಹುಳನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಈಗ ಒಂದು ಟನ್ ಎರೆ ಗೊಬ್ಬರಕ್ಕೆ ಏನ್ ಬೆಲೆ ನಿಗದಿ ಮಾಡಿದಿರಾ? 12,000 ಮಾಡಿದೀನಿ ಸರ್. 12,000 ಮಾಡಿದಿರಿ. ಜೊತೆಗೆ ನೀವು ಎರೆ ಜಲವನ್ನು ಕೂಡ ಬಳಸ್ಕೊಳ್ತೀವಿ ಅಂತ ಹೇಳಿದ್ರಿ. ಹೌದು. ಈ ಎರೆ ಜಲದ ಉತ್ಪಾದನೆ ಹೇಗೆ ಅಂತೀರಿ ಸರ್? ಎರೆ ಜಲ ಉತ್ಪಾದನೆ ಆಕ್ಚುಲ್ ಆಗಿ ಮಾಡ್ಬೇಕಾಗಿರೋ ಪ್ರೊಸೀಜರ್ ಬೇರೆ ಇದೆ, ಬಟ್ ನಾವು ಮಾಡ್ತಿರೋ ಪ್ರೊಸೀಜರ್ ಬೇರೆ ಇದೆ. ನಾವು ಈಗ ಸದ್ಯಕ್ಕೆ ಹೆಚ್ಚು ಈಗ ಎರೆ ಜಲ ಮಾರಾಟ ಮಾಡ್ತಿಲ್ಲ, ನಮ್ ಸ್ವಂತಕ್ಕೆ ಯೂಸ್ ಮಾಡ್ತಾ ಇದೀವಿ. ಸರಿ. ಹಾಗಾಗಿ ನಾವು ಮೇಲ್ಗಡೆ ಅದು ಮಾಯಿಶ್ಚರ್ ಕಾಪಾಡ್ಲಿಕ್ಕೆ ವಾಟರ್ ನ ಸ್ಪ್ರಿಂಕಲ್ ಮಾಡ್ತೀವಲ್ವ, ಆ ತೊಟ್ಟಿ ಮೇಲೆ ಆ ನೀರನ್ನೇ ವಾಪಸ್ ಇಟ್ಕೊಂಡು ಅದನ್ನೇ ನಾವು ಕ್ರಾಪ್ಸ್ ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ಕೆಳಗಡೆ ಅದು ಬಸ್ತು ಬರುತ್ತಲ್ಲ, ಅದನ್ನ ಸಂಗ್ರಹಣೆ ಮಾಡ್ತೀರಾ? ಹೌದು, ಅದನ್ನ ಸಂಗ್ರಹಣೆ ಮಾಡಿ ಕ್ರಾಪ್ಸ್ ಯೂಸ್ ಮಾಡ್ತಾ ಇದೀವಿ. ಬಟ್ ನಾವು ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ, ವರ್ಮಿ ವಾಶ್ ಮಾಡ್ಬೇಕಾಗಿರೋದು ಈ ಎರೆಹುಳನ ತೆಗೆದು 1 kg 2 kg ಅಷ್ಟು ಎರೆಹುಳನ ತೆಗೆದು ಹಸಿ ಸಗಣಿ ಬರುತ್ತಲ್ಲ, ಆ ಸಗಣಿಗೆ ಬಿಡಬೇಕು ನೈಟ್. 1-2 kg 3 kg ಅಷ್ಟು ಸಗಣಿಗೆ ಅಂದ್ಬಿಟ್ಟಿದ್ರೆ ಅಲ್ಲಿ ಚೆನ್ನಾಗಿ ಫೀಡ್ ಮಾಡಿ ಚೆನ್ನಾಗಿ ಓಡಾಡಿರತ್ತೆ. ಸ್ವಲ್ಪ ವಾರ್ಮ್ ಇರ್ತಕ್ಕಂತ ನೀರು, 2-3 liter ಅಷ್ಟು ನೀರು ತಗೊಂಡು ಅದು ತುಂಬಾ ತಣ್ಣಗೂ ಇರಬಾರ್ದು, ಬಿಸಿನೂ ಇರಬಾರ್ದು, ಉಗುರು ಬೆಚ್ಚಗೆ ನೀರು, ಉಗುರು ಬೆಚ್ಚಗೆ ಇರಬೇಕು. ಅಂತ ನೀರಲ್ಲಿ ಈ ಎರೆಹುಳು ಪೂರ್ತಿ ತೆಗೆದು ನಾವು ಡಿಪ್ ಮಾಡಿದ್ರೆ ಎರೆಹುಳು ಇದಕ್ಕೆ ಒಂಥರ ಸ್ಟಿಕ್ಕಿ ಸ್ಟಿಕ್ಕಿ ಇರತಕ್ಕಂತ ಲಿಕ್ವಿಡ್ ಮೆತ್ಕೊಂಡಿರತ್ತೆ, ಅದು ಡಿಪ್ ಮಾಡಿ ತೆಗೆದಾಗ ಅದೆಲ್ಲಾನು ಈ ನೀರಿಗೆ ಮಿಕ್ಸ್ ಆಗತ್ತೆ. ಹೌದು. ಸೊ ಅದು ಆಕ್ಚುಲ್ ವರ್ಮಿ ವಾಶ್, ಅದಕ್ಕೆ ತುಂಬಾನೇ ಬೆಲೆ ಇದೆ. ಬಟ್ ನಮ್ಗೆ ಅಷ್ಟು ಮಾಡ್ಲಿಕ್ಕೆ ಟೈಮ್ ಸಿಗಲ್ಲ, ಈ ನೀರು ಬರ್ತಕ್ಕಂಥದ್ದು ಕೂಡ ಆ ಸಾರನ್ನೆಲ್ಲ ಹೇಳ್ಕೊಂಡ್ ಬಂದಿರತ್ತೆ ಅಂತ ನಾವು ಇದನ್ನ ಯೂಸ್ ಮಾಡ್ತಾ ಇದೀವಿ. ಬಟ್ ನಮಗೆ ಕೆವಿಕೆಯಲ್ಲಿ ಹೇಳ್ಕೊಟ್ಟಿರ್ತಕ್ಕಂತ ಪ್ರೊಸೀಜರ್ ಪ್ರಕಾರ ಮಾಡ್ಬೇಕು ಅಂದ್ರೆ ಆ ರೀತಿ ಮಾಡ್ಬೇಕು, ವರ್ಮಿ ಕಂಪೋಸ್ಟ್ ವರ್ಮಿ ವಾಶ್ ತೆಗಿರಿಕ್ಕೆ. ಈಗ ಪ್ರಶಾಂತ್ ಅವರ, ಎರೆ ಗೊಬ್ಬರ ಬಹಳ ಅಮೂಲ್ಯವಾದ ಗೊಬ್ಬರ. ಹೌದು ಹೌದು. ಇದನ್ನ ಬೆಳೆಗಳಿಗೆ ಹೇಗೆ ಬಳಸ್ತೀರಾ ಸರ್, ನಾನು ಈ ಕ್ಯಾರೆಟ್ ಆಮೇಲೆ ಈ ರೀತಿ ಕ್ರಾಪ್ಸ್ ಎಲ್ಲ ಇತ್ತು ಅಂತಂದ್ರೆ ಡೈರೆಕ್ಟ್ ಹಾಗೆ ಎರೆಹುಳ ಗೊಬ್ಬರನ ಎರ್ಚ್ತೀವಿ, ಒಂದು ತಿಂಗಳಿಗೆ ಒಂದ್ಸರಿ ಇಲ್ಲ 25 ದಿನಕ್ಕೆ ಒಂದ್ಸರಿ ಈ ರೀತಿ ಎರ್ಚ್ತೀವಿ. ಈಗ ಟೊಮೊಟೊ, ಬದನೆಕಾಯಿ ಈ ರೀತಿ ಕ್ರಾಪ್ಸ್ ಎಲ್ಲ ಬಂದಾಗ ಮಲ್ಚ್ ಪೇಪರ್ ಯೂಸ್ ಮಾಡ್ತೀವಿ ನಾವು. ಅದಕ್ಕೆ ಮಲ್ಚ್ ಪೇಪರ್ ಅಲ್ಲಿ ಅದು ಎಲ್ಲಿ ಗಿಡ ನಾಟಿ ಮಾಡಿರ್ತೀವಲ್ವಾ ಆ ಪ್ಲೇಸ್ ಅಲ್ಲಿ ಒಂದು 2 ಹಿಡಿ ಹಂಗೆ ಕೊಡ್ತಾ ಹೋಗ್ತೀವಿ 25 ದಿನ ಒಂದ್ಸರಿ ಇಲ್ಲ ತಿಂಗಳಿಗೆ ಒಂದ್ಸರಿ. ಗಿಡದ ಬುಡಕ್ಕೆ ಹಾಕ್ತೀವಿ, ಗಿಡದ ಬುಡಕ್ಕೆ ಕೊಡ್ತೀವಿ ಗಿಡಗಳಾದ್ರೆ. ಈ ಕ್ಯಾರೆಟ್ ಇಂಥದ್ದೆಲ್ಲ ಆದ್ರೆ ನಾವು ಸುಮಾರು 1 ಎಕರೆ 1.5 ಎಕರೆ ಹಿಂಗ ಹಾಕ್ಬಿಡ್ತೀವಲ್ವ ಎಲ್ಲಾನು ಪ್ಲಾಟ್ ತರ. ಹಾಗಾಗಿ ಅದಕ್ಕೆ ನಾರ್ಮಲ್ ಗೊಬ್ಬರ ಎಲ್ಲ ಹಿಂಗ ಇರ್ತೀವೋ ಆ ರೀತಿ ಸಾಲಿಗೆ ಕೊಡ್ಬಹುದು. ಸಾಲಿಗೆ ಕೊಡ್ಬಹುದು. ಹೌದು, ಸಾಲಿಗೆ ಕೊಡ್ಬಹುದು. ಇನ್ನ ಎರೆಗೆಲ್ಲ ಕೂಡ ಬಹಳ ಅದು ಅಮೂಲ್ಯವಾದ್ದೇನೆ. ಹೌದು, ಅದನ್ನ ಎಲ್ಲಿ ಬಳಸ್ಕೊಳ್ತೀರಾ, ಹೇಗ್ ಬಳಸ್ಕೊಳ್ತೀರಾ ಸರ್? ಅದನ್ನ ಈ ವೆಂಚುರಿ ಸಿಸ್ಟಮ್ ಅಂತ ಬರುತ್ತೆ. ನಾವು ಈ ಡ್ರಿಪ್ ಫರ್ಟಿಲೈಸರ್ ಎಲ್ಲ ಬಿಡ್ತಾರಲ್ವಾ, ಅದು ಕೆಮಿಕಲ್ ಫರ್ಟಿಗೇಷನ್ ಮಾಡೋರು. ಹೌದು, ಅದೇ ಮೆಥಡ್ ಅಲ್ಲಿ ನಾನು ನೀರಿಗೆ ಮಿಕ್ಸ್ ಮಾಡ್ಬಿಟ್ಟು ವರ್ಮಿ ವಾಶ್ನ ಈ ಡ್ರಿಪ್ ಅಲ್ಲಿ ಬಿಟ್ಬಿಡ್ತೀನಿ. ಅದನ್ನು ಕೂಡ ಹನಿ ಹನಿಯಾಗಿ ಬುಡಕ್ಕೆ ಬೀಳುತ್ತೆ. ಹೌದು ಹೌದು ಹೌದು, ಬುಡಕ್ಕೆ ಹೋಗುತ್ತೆ. ಅದು ಕೂಡ ಹಾಗೂ ಮಾಡಬಹುದು, ಇಲ್ಲ ಸ್ಪ್ರೇನು ಮಾಡಬಹುದು. ಸ್ಪ್ರೇ ಮಾಡೋದು ಸ್ವಲ್ಪ ಕಷ್ಟ, ಮ್ಯಾನ್ ಪವರ್ ಜಾಸ್ತಿ ತಗೊಳತ್ತೆ ಅಂತ ನಾನು, ನಮ್ಗೆ ಇಷ್ಟು ಲಾರ್ಜ್ ಕ್ವಾಂಟಿಟಿ ಇರೋದ್ರಿಂದ ಎಚ್ಚರವಾಗಿ ಸಿಗ್ತಾ ಇರತ್ತೆ, ಹಂಗಾಗಿ ನಾನು ಡ್ರಿಪ್ ಅಲ್ಲೇ ಬಿಟ್ಬಿಡ್ತೀನಿ. ಈಗ ಈ ಎರೆ ಗೊಬ್ಬರ ಮತ್ತೆ ಎರೆ ಜಲ ಕೊಟ್ಟ ಮೇಲೆ ಗಿಡಗಳಲ್ಲಿ ಏನಾದ್ರೂ ಒಳ್ಳೆ ಲಕ್ಷಣಗಳು ಕಂಡು ಬರ್ತಾವ? ಅದು ಚೆನ್ನಾಗಿ ಡಿಫ್ರೆನ್ಸ್ ಇದೆ ಸರ್. ಈ ಸರಿ ನಮ್ ಕಡೆ ಮಳೆ ಜಾಸ್ತಿ ಆಗ್ಬಿಟ್ಟು ಸುಮಾರು ಟೊಮೆಟೊ ಕ್ರಾಪ್ಸ್ ಈ ಫಂಗಸ್ ಪ್ರಾಬ್ಲಮ್ ಇಂದ ಕಪ್ಪು ಮಚ್ಚೆ ಎಲ್ಲ ಬಂದು ಗಿಡನ ಸುಟ್ಟೋದಂಗ ಆಗೋಗ್ಬಿಟ್ಟಿದೆ. ಆಲ್ಮೋಸ್ಟ್ ಈಲ್ಡ್ ಎಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಬಟ್ ನಂದು 9,000 ಗಿಡಕ್ಕೆ ಇಲ್ಲಿ ತನಕ 4,000 ಬಾಕ್ಸ್ ಹಾರ್ವೆಸ್ಟ್ ಮಾಡಿದೀವಿ. ಇಷ್ಟು ಮಳೆ ಬಂದು ಇಷ್ಟು ಇದಾದ ಆದ್ರೂ ಕೂಡ ಇನ್ನೂ ಕೂಡ ಮತ್ತೆ ಚಿಗುರು ಬರ್ತಾ ಇದೆ ಗಿಡ, ಗಿಡ ಸಾಯ್ಲಿಲ್ಲ. ಇನ್ನೂ ಒಂದು 2,000 ಬಾಕ್ಸ್ ಅಷ್ಟು ಈಲ್ಡ್ ಎಕ್ಸ್ಪೆಕ್ಟೆಡ್ ಇದೆ ಮತ್ತೆ ಕೂಡ ಇದೇ ಕ್ರಾಪ್ ಅಲ್ಲಿ. ಜನರಲಿ ಕೆಮಿಕಲ್ ಫರ್ಟಿಗೇಷನ್ ಮೆಥಡ್ ಅಲ್ಲಿ ನಾವು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಕೂಡ 9,000 ಗಿಡಕ್ಕೆ 3,000 ಬಾಕ್ಸ್ ತಗೊಂಡ್ರೆ ತುಂಬಾ ಎಕ್ಸಲೆಂಟ್ ಕ್ರಾಪ್ ಅದು. ಬಟ್ ನಂದು ಕೆಮಿಕಲ್ ಫರ್ಟಿಗೇಷನ್ ಕೊಡ್ತಾ ಇದೀನಿ ಆ ಗಿಡಗಳಿಗೆ, ಈ ಫಂಗಿಸೈಡ್ ಎಲ್ಲ ಸ್ಪ್ರೇ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಈ ವರ್ಮಿ ವಾಶು ಇದನ್ನೆಲ್ಲ ಜೀವಾಮೃತ ಇದನ್ನೆಲ್ಲ ಕೊಡೋದ್ರಿಂದ ಇಂಥ ಮಳೆಗಾಲದಲ್ಲೂ ಕೂಡ ಗಿಡ ತಡೆಯತ್ತೆ, ಅದಕ್ಕೆ ಇಮ್ಯುನಿಟಿ ಇರತ್ತೆ. ಇದು ಹೇಗೆ ಹೇಳ್ಬೋದು ನಾನು ಅಂತಂದ್ರೆ, ಒಬ್ಬ ಮನುಷ್ಯ ಬರೀ ಪಿಜ್ಜಾ ಬರ್ಗರ್ ಇಂಥ ಫುಡ್ಸ್ ತಿಂದು ಬೆಳೆದ್ರೆ ಯಾವ ರೀತಿ ಇರ್ತಾನೆ, ಆಮೇಲೆ ಮುದ್ದೆ ಸಾರು ತಿಂದು ಬೆಳೀತಕ್ಕಂಥ ಮನುಷ್ಯ ಯಾವ ರೀತಿ ಇರ್ತಾನೆ. ಸೊ ಇಲ್ಲೂ ಅಷ್ಟೇ, ನಾವು ನ್ಯಾಚುರಲ್ ಫರ್ಟಿಗೇಷನ್ ಕೊಡೋ ಟೈಮಲ್ಲಿ ಗಿಡಕ್ಕೆ ಇಮ್ಯುನಿಟಿ ಇರತ್ತೆ. ಮಳೆ ಬರಲಿ ತುಂಬಾ ಕ್ಲೈಮೆಟಿಕ್ ಚೇಂಜಸ್ ಫ್ರೀಕ್ವೆಂಟ್ ಆಗಿ ಚೇಂಜ್ ಆದ್ರೂ ಕೂಡ ಆ ಇಮ್ಯುನಿಟಿ ಇರೋದ್ರಿಂದ ಗಿಡ ತಡೆಯತ್ತೆ ಆ ಕ್ಲೈಮೆಟಿಕ್ ಚೇಂಜಸ್. ಬರೀ ಫರ್ಟಿಗೇಷನ್ ಅಲ್ಲೇ ನಾವು ಬೆಳೆದಾಗ ಏನಾಗುತ್ತೆ ಅಂತಂದ್ರೆ, ಇಮ್ಯುನಿಟಿ ಇಲ್ಲದೆ ಇದ್ದಾಗ ಈ ರೀತಿ ಏನಾದ್ರು ಡಿಸೀಸ್ ಬಂತು ಅಂತಂದ್ರೆ ಇಮಿಡಿಯೇಟ್ ಡೌನ್ ಆಗ್ಬಿಡತ್ತೆ ಗಿಡ. ಮತ್ತೆ ಕಾಂಪೋಸ್ಟ್ ಗೊಬ್ಬರ ಹೇಗ್ ಮಾಡ್ಕೊಳ್ತೀರಾ ಪ್ರಶಾಂತ್ ಅವ್ರೆ? ಸರ್, ಕಾಂಪೋಸ್ಟ್ ಗೊಬ್ಬರಕ್ಕೆ ನಾನು ಅದೇ ಈ ವರ್ಮಿ ಕಾಂಪೋಸ್ಟ್ ಗೆ ಏನ್ ಬೇಕೋ ಅಷ್ಟು ಗ್ರೀನ್ ಮೆನ್ಯೂರ್ ಎಲ್ಲ ಹಾಕಿದಾದ್ಮೇಲೆ ಉಳಿದಿದ್ ಗ್ರೀನ್ ಮೆನ್ಯೂರ್ ಎಲ್ಲ ಚಾಪ್ ಮಾಡ್ಬಿಟ್ಟು ಎಲ್ಲಾರು ಒಂದ್ ಕಡೆ ಗುಂಡಿ ತರ ಹಾಕಿ ಆ ಚಾಪ್ ಮಾಡಿ ಎಲ್ಲ ಅದಕ್ಕೆ ಬಿಟ್ಟಿರ್ತೀನಿ. ಅದಕ್ಕೊಂದ್ ಸ್ವಲ್ಪ ತಿಪ್ಪೆ ಗೊಬ್ಬರ ಮತ್ತೆ ಸಾಯಿಲ್. ಈ ಎಲ್ಲ ಸಾಯಿಲ್ ಹೆಂಗ್ ಚೂಸ್ ಮಾಡ್ತೀನಿ ಅಂದ್ರೆ, ನಾನು ಜನರಲಿ ಕೆರೆ ಗೋಡ್ ನ ಯೂಸ್ ಮಾಡ್ತೀನಿ. ಯಾವ್ದು ಕೆಮಿಕಲ್ ಸ್ಪ್ರೇಸ್ ಕೊಟ್ಟಿರಲ್ಲ, ಕೆಮಿಕಲ್ಸ್ ಏನು ಮಿಕ್ಸ್ ಆಗಿರಲ್ಲ, ಹಂಗಾಗಿ ಅದನ್ನ ತಂದು ಅದನ್ನ ಹಾಕಿ ಅದಕ್ಕೆ ಚೆನ್ನಾಗಿ ವಾಟರಿಂಗ್ ಮಾಡಿ ಚೆನ್ನಾಗಿ ಕೊಳಿಯೋ ತರ ಮಾಡ್ತೀನಿ. ಒಂದ್ 3-4 ತಿಂಗಳಿಂದ ಅದು ಕಪ್ ಗೆ ಚೆನ್ನಾಗಿ ಕೊಳ್ತು ಬ್ಲಾಕ್ ಕಲರ್ ಒಂಥರ ಇದ್ರ ತರ ಹಾಕ್ಬಿಡತ್ತೆ, ಆ ಕಾಂಪೋಸ್ಟ್ ನ ಯೂಸ್ ಮಾಡ್ಕೊಳ್ತೀನಿ. ಒಂದ್ ರೀತಿ ಕಾಫಿ ಪುಡಿ ಆದಂಗೆ ಆಗತ್ತೆ. ಹೌದು ಹೌದು, ಆ ಒಂದು ಹಂತದಲ್ಲಿ ಬಳಸ್ಕೊಳ್ತೀರಾ? ಬಳಸ್ಕೊಂತೀವಿ. ಹೌದು, ಅದನ್ನು ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ಕೊಳ್ತೀರಾ? ಹೌದು, ಅದು ಒಂದ್ ದೊಡ್ಡದಾಗ ಒಂದು ಗುಂಡಿ ತರ ಮಾಡ್ಬಿಡ್ತೀನಿ. ಅದು ಯಾವಾಗ್ಲಾರು 6 ತಿಂಗಳಿಗೊಂದ್ಸರಿ 5 ತಿಂಗಳಿಗೊಂದ್ಸರಿ ಜೆಸಿಬಿ ಕರ್ಸ್ಬಿಟ್ಟು ನೀಟ್ ಆಗಿ ಒಂದ್ಸಲ ಮಿಕ್ಸ್ ಮಾಡ್ದಂಗ್ ಮಾಡಿಸ್ಬಿಡ್ತೀನಿ. ಎಲ್ಲ ಏನೇನ್ ವೇಸ್ಟ್ ಬಿಡ್ತಾರ ಎಲ್ಲ ಅದಕ್ಕೆ ಹಾಕ್ತಾ ಇರ್ತೀನಿ. ಜೆಸಿಬಿ ಕರ್ಸ್ದಾಗ ಒಂದ್ ಸ್ವಲ್ಪ ಕೆರೆಗೋಡು ತಗೊಂಡ್ಬಂದು ಟ್ರ್ಯಾಕ್ಟರ್ ಅಲ್ಲಿ ಅಲ್ಲಿ ಹಾಕ್ಸ್ಬಿಟ್ಟು ಇದು ಆಮೇಲೆ ಗ್ರೀನ್ ಕಾಂಪೋಸ್ಟ್ ಏನಿರುತ್ತೆ ತಿಪ್ಪೆ ಗೊಬ್ಬರ ಎಲ್ಲ ಒಂದ್ ಕಡೆ ಲೋಡ್ ತರ ಹಾಕ್ಸಿ ಜೆಸಿಬಿ ಕೈಲಿ ಮಿಕ್ಸ್ ಮಾಡಿಸ್ಬಿಟ್ರೆ ನೀಟಾಗಿ ಅದೆಲ್ಲ ಮಿಕ್ಸ್ ಆಗ್ಬಿಟ್ಟಿರತ್ತೆ. ಅಲ್ಲೇ ಅದನ್ನ ನೀಟಾಗಿ ಇದ್ ಮಾಡ್ಕೊಂಡು ಕಾಂಪೋಸ್ಟ್ ತರ ಆದ್ಮೇಲೆ ಯೂಸ್ ಮಾಡ್ತೀವಿ. ಅಂದ್ರೆ ಈಗ ಸಾಧಾರಣವಾಗಿ ತರಕಾರಿ ಬೆಳೆಗಳನ್ನ ಬೆಳೆಯುವಾಗ ಸಾಲುಗಳೆಲ್ಲ ಮಾಡ್ಕೊಂಡು ಮಲ್ಚಿಂಗ್ ಎಲ್ಲ ಮಾಡ್ಕೊಳ್ತಾರಲ್ಲ, ಬದುಗಳು ಮತ್ತು ಕಾಲುವೆಗಳು ರೀತಿ ಮಾಡ್ಕೊಂಡು ಆ ರೀತಿನೇ ಮಾಡ್ತಾ ಇದ್ದೀರಾ ನೀವು? ಹೌದು, ಅದು ಮಲ್ಚಿಂಗ್ ಮಾಡೋದ್ರಿಂದ ತುಂಬಾ ಅಡ್ವಾಂಟೇಜ್ ಇದೆ ನಮ್ಗೆ. ಹೇಗೆ ಅಂತಂದ್ರೆ, ಆ ಮಲ್ಚ್ ಬರೋದ್ರಿಂದ ಮಾಯಿಶ್ಚರ್ ನ ಹಿಡಿದಿಟ್ಕೊಳತ್ತೆ, ನಮ್ಗೆ ವಾಟರ್ ತುಂಬಾ ಸೇವ್ ಆಗತ್ತೆ ಒಂದು. ಎರಡನೇದು, ಆ ಮಲ್ಚ್ ಎಲ್ಲೆಲ್ಲಿ ಕವರ್ ಆಗ್ಬಿಟ್ಟಿರತ್ತೆ ಪೂರ್ತಿ ಬೆಡ್ ಮೇಲೆ ವೀಡ್ಸ್ ಪ್ರಾಬ್ಲಮ್ ಬರಲ್ಲ ನಮ್ಗೆ, ಕಳೆಗಳು ಬರೋದಿಲ್ಲ. ಹೌದು, ಕಳೆ ಬರಲ್ಲ. ಕಳೆ ಕಂಟ್ರೋಲ್ ಆಗೋದ್ರಿಂದ ನಮ್ಗೆ ಸುಮಾರು ಪೆಸ್ಟ್ ಅವಾಯ್ಡ್ ಆಗತ್ತೆ. ಈ ಹುಳು ಅದು ಇದು ಏನ್ ಬರುತ್ತೆ ಇದ್ರಿಂದ ಕಳೆಯಿಂದ ಅದೆಲ್ಲಾನು ಅವಾಯ್ಡ್ ಆಗತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ತುಂಬಾ ಜಾಸ್ತಿ ಬಿಸಿಲಿದ್ದಾಗೂ ಕೂಡ ನಮ್ಗೆ ಮಾಯಿಶ್ಚರ್ ಹಿಡಿದಿಟ್ಕೊಳತ್ತೆ. ತುಂಬಾ ತೇವ ಮಳೆ ಬಂದು ಇದಾಯ್ತು ಅಂತಂದಾಗ ಡೈರೆಕ್ಟ್ ಆಗಿ ಅಲ್ಲಿ ಬೇರುಗಳಿಗೆ ನೀರ್ ನಿಲ್ಲಲ್ಲ, ಪಕ್ಕದಲ್ಲಿರೋ ಸಾಲಲ್ಲಿ ನೀರ್ ಪಾಸ್ ಆಗ್ಬಿಡತ್ತೆ. ಸೊ ಹಂಗಾಗಿ ಗಿಡಕ್ಕೆ ಎಲ್ಲಾ ರೀತಿಯಲ್ಲೂ ಅಡ್ವಾಂಟೇಜ್ ಮಲ್ಚ್ ಪೇಪರ್ ಯೂಸ್ ಮಾಡೋದು. ಬಟ್ ಏನು ಅಂತಂದ್ರೆ ಕ್ರಾಪ್ ಮುಗಿದ ಮೇಲೆ ಅದನ್ನ ನೀಟಾಗಿ ವಾಟರಿಂಗ್ ಮಾಡ್ಬಿಟ್ಟು ಮಲ್ಚ್ ಪೇಪರ್ ನ ನೀಟಾಗಿ ತೆಗೆದ್ಬಿಡ್ಬೇಕು. ಅದು ಪ್ಲಾಸ್ಟಿಕ್ ಪೇಪರ್ ಆಗಿರೋದ್ರಿಂದ ಸಾಯಿಲ್ ಅಲ್ಲಿ ಡಿಕಂಪೋಸ್ ಆಗಲ್ಲ ಅದು. ಹೌದೌದು, ಹಂಗಾಗಿ ನಾವು ತುಂಬಾ ಹುಷಾರಾಗಿ ಅದನ್ನ ಸಾಯಿಲ್ ಬಿಡದೆ ನೀಟಾಗಿ ತೆಗಿಬೇಕಾಗತ್ತೆ. ಅದನ್ನ ಫಾರ್ಮರ್ಸ್ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಏನ್ ಮಾಡ್ತಾರೆ ಅಂದ್ರೆ ಹಾಗೆ ಉಳುಮೆ ಮಾಡ್ಬಿಡ್ತಾರೆ ಪೇಪರ್ ಬಿಟ್ಟಿರೋದನ್ನ, ಹಾಗೆ ಬಿಡದೆ ಅದನ್ನ ನೀಟಾಗಿ ಏನು ಡ್ರಿಪ್ ಹಾಕಿರ್ತೀವಲ್ವ ಅಲ್ಲೇ ಒಂದ್ಸರಿ ವಾಟರಿಂಗ್ ಮಾಡ್ಕೊಂಡು ತೇವ ಮಾಡಿ ಮಲ್ಚ್ ಪೇಪರ್ ತೆಗಿಬೇಕು. ಅಂದ್ರೆ ಈಗ ಒಂದ್ಸರಿ ಮಲ್ಚ್ ಪೇಪರ್ ಹಾಕಿದ್ರೆ ಎಷ್ಟು ಬೆಳೆಗಳಿಗೆ ಬಳಸ್ಕೋಬಹುದು ಸರ್? ಅದು ಡಿಪೆಂಡ್ ಆಗುತ್ತೆ ನಾವು ಯಾವ ರೀತಿಯಾದ ಮಲ್ಚ್ ಪೇಪರ್ ತರ್ತೀವಿ ಅಂತ. ಅದು ಮೈಕ್ರಾನ್ಸ್ ಅಲ್ಲಿ ಹೋಗುತ್ತೆ, ಝೀರೋ ಮೈಕ್ರಾನ್ಸ್ ಇಂದ ಹಿಡಿದು 5 microns 10 microns ಈ ತರ 30 microns ತನಕ ಬರುತ್ತೆ ಕ್ವಾಲಿಟಿ. ಅದ್ರ ದಪ್ಪದ ಮೇಲೆ ಹೋಗುತ್ತೆ. ಹಾ, ನಾವು 30 microns ಪೇಪರ್ ಏನಾದ್ರು ಹಾಕ್ಬಿಟ್ರೆ ಮೂರ್ ಬೆಳೆ ಕಂಟಿನ್ಯೂಸ್ ತೆಗಿಬಹುದು ಅದ್ರಲ್ಲಿ. ನಾವು 5 microns ಪೇಪರ್ ಇಲ್ಲ 10 microns ಪೇಪರ್ ಹಾಕೊಂಡ್ರೆ ಬರೀ ಒಂದ್ ಬೆಳೆಗೆ ಎಂಡ್ ಆಗ್ಬಿಡುತ್ತೆ, ಅದು ಬರಲ್ಲ, ಎಲ್ಲ ಕ್ವಾಲಿಟಿ ಹೋಗ್ಬಿಟ್ಟು ಕಿತ್ತೋಗ್ಬಿಟ್ರತ್ತೆ, ಹೋಲ್ಸ್ ಆಗ್ಬಿಡತ್ತೆ. ಆಮೇಲೆ 0 microns 5 microns ಆದಾಗ ಒಂದೊಂದ್ಸರಿ ಕಳೆ ಕೂಡ ಪೇಪರ್ನೇ ಹೋಲ್ ಮಾಡಿ ಬಂದಿರತ್ತೆ. ಸೊ ಕ್ವಾಲಿಟಿ ಮೇಲೆ ಹೋಗುತ್ತೆ. 30 microns ಯೂಸ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಒಂದು 9 to 8 months ಏನೂ ಆಗಲ್ಲ ಪೇಪರ್. ಮುಖ್ಯವಾಗಿ ಯಾವ ಬಣ್ಣದ ಈ ಪ್ಲಾಸ್ಟಿಕ್ ಮಲ್ಚ್ ಬಳಸ್ತೀರ ತಾವು? ಸರ್, ಅದು ಸಿಲ್ವರ್ ಕಲರ್ ವೈಟ್ ಕಲರ್ ಎರಡು ಬರುತ್ತೆ. ಇದು ವೈಟ್ ಕಲರ್ ಬರ್ತಕ್ಕಂಥ ಮಲ್ಚ್ ಪೇಪರ್ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಆಮೇಲೆ ಬ್ಲಾಕ್ ಕಲರ್ ಬರುತ್ತೆ, ಬ್ಲಾಕ್ ಕಲರ್ ಯೂಸ್ ಮಾಡಬಾರ್ದು ಜನರಲಿ. ಈ ಬ್ಲಾಕ್ ಕಲರ್ ಕೆಳಗೆ ಹೋಗೋ ತರ ಸಿಲ್ವರ್ ಕಲರ್ ಮೇಲೆ ಬರೋ ತರ ಹಾಕೋಬೇಕು ಮಲ್ಚ್ ಪೇಪರ್ ನ. ಸಿಲ್ವರ್ ಕಲರ್ ನ ರೈನಿ ಸೀಸನ್ ಅಲ್ಲಿ ಯೂಸ್ ಮಾಡ್ತೀವಿ. ಈ ವೈಟ್ ಕಲರ್ ಪೇಪರ್ ಹೇಗ್ ಮಾಡಿರ್ತಾರೆ ಅಂದ್ರೆ ಅದು ಸ್ವಲ್ಪ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ, ಸನ್ರೈಸ್ ನ ರಿಫ್ಲೆಕ್ಟ್ ಮಾಡುತ್ತೆ. ಸನ್ರೈಸ್ ಡೈರೆಕ್ಟ್ ಆಗಿ ಮಲ್ಚ್ ಪೇಪರ್ ಮೇಲೆ ಬಿದ್ದಾಗ ಅದು ಹೀಟ್ ಆಗಿ ಹೀಟ್ ಕೆಳಗಡೆ ಅಬ್ಸಾರ್ಬ್ ಆಗದೆ ಅದಕ್ಕೆ ಕೋಟಿಂಗ್ ತರ ಕೊಟ್ಟಿರ್ತಾರೆ ಮಲ್ಚ್ ಪೇಪರ್ಗೆ. ಆ ಕೋಟಿಂಗ್ ಏನ್ ಮಾಡುತ್ತೆ, ಸನ್ರೈಸ್ ನ ರಿಫ್ಲೆಕ್ಟ್ ಮಾಡೋದ್ರಿಂದ ವಾಪಸ್ ನಮ್ಗೆ ಅಷ್ಟು ಹೀಟ್ ಕೆಳಗೆ ಜನರೇಟ್ ಆಗಲ್ಲ ಬೆಡ್ ಮೇಲೆ. ಸೊ ಇದನ್ನ ಜನರಲಿ ನಾವು ಸಮ್ಮರ್ ಸೀಸನ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ಈ ರೀತಿ ಕೂಲಿಂಗ್ ಎಫೆಕ್ಟ್ ಕೊಡೋ ಪೇಪರ್ ನ ಯೂಸ್ ಮಾಡ್ತೀವಿ. ರೈನಿ ಸೀಸನ್ ಅಲ್ಲಿ ಮಾಮೂಲಿ ಪೇಪರ್ ನ ಯೂಸ್ ಮಾಡಬಹುದು. ಪ್ರಾಬ್ಲಮ್ ಅಂದ್ರೆ ಈ ಮಲ್ಚ್ ಪೇಪರ್ ವಿಧಾನವನ್ನ ಬಳಸ್ಕೊಂಡು ಯಾವ್ಯಾವ ತರಕಾರಿ ಬೆಳೆಗಳು ಬೆಳೀತಾ ಇದ್ದಾರೆ? ಟೊಮೊಟೊ ಬೆಳೆದಿದೀವಿ, ಬಜ್ಜಿ ಮಿರ್ಚಿ ಬೆಳೆದಿದೀವಿ, ಮಿರ್ಚಿ ಬೆಳೆದಿದೀವಿ, ಆಮೇಲೆ ಬದನೆಕಾಯಿ ಬೆಳೆದಿದೀವಿ. ಅಂದ್ರೆ ಕ್ಯಾರೆಟ್ ಗೆ ಮತ್ತೆ ಮಾಮೂಲಿ ನಮ್ಮ ಪದ್ಧತಿನೇ ಅನುಸರಿಸಬೇಕಾಗುತ್ತೆ, ಸಾಂಪ್ರದಾಯಿಕ ಮಾಮೂಲಿ ಪದ್ಧತಿಯಲ್ಲೇ ಮಾಡ್ತೀವಿ. ಅದು ಮಲ್ಚ್ ಪೇಪರ್ ಆಕ್ಚುಲಿ ಹಾಕ್ಬಾರ್ದು, ಬಿಕಾಸ್ ಅದು ಬೀಜ ಎಲ್ಲ ಹಾಗೆ ಎರಿಸ್ತೀವಲ್ವ, ಒಂದ್ರ ಪಕ್ಕ ಒಂದು ಒಂದ್ 2-2 inches ಡಿಸ್ಟೆನ್ಸ್ ಅಲ್ಲೇ ಒಂದೊಂದು ಕ್ಯಾರೆಟ್ ಗಿಡ ಬಂದ್ಬಿಡುತ್ತೆ. ಜೊತೆಗೆ ಭೂಮಿನಲ್ಲಿ ಬರೋದ್ರಿಂದ ಗಡ್ಡೆಗಳು ಮಲ್ಚ್ ಪೇಪರ್ ಅದು ಬಳಸೋದು ಸೂಕ್ತ ಅಲ್ಲ ಅಂತ. ಇದಕ್ಕೆ ಸೂಕ್ತ ಅಲ್ಲ. ಹೌದು. ಯಾವ ಕಾಲದಲ್ಲಿ ಕ್ಯಾರೆಟ್ ಬೆಳ್ಕೊಳ್ತೀರಾ ಪ್ರಶಾಂತ್? ಸರ್, ಕ್ಯಾರೆಟ್ ಯಾವ ಕಾಲ ಅನ್ನೋದಕ್ಕಿಂತ ನಮ್ಗೆ ಟೆಂಪರೇಚರ್ಸ್ ತುಂಬಾ ಹೆವಿ ಆಗ್ಬಿಟ್ರು ಕೂಡ ಕ್ಯಾರೆಟ್ ಬೆಳೆಯೋದು ಕಷ್ಟ ಆಗತ್ತೆ. ಹಾಗಂತ ತುಂಬಾ ಕೋಲ್ಡ್ ಕ್ಲೈಮೇಟ್ಸ್ ಆಗ್ಬಿಟ್ರು ಕೂಡ ಅದು ಸ್ಪಾಯ್ಲ್ ಆಗ್ಬಿಡತ್ತೆ ಕ್ಯಾರೆಟ್. ಕ್ಯಾರೆಟ್ ಗೆ ಎಷ್ಟು ಟೆಂಪರೇಚರ್ ಅಲ್ಲಿ ನಾವು ವಾಟರಿಂಗ್ ಕೊಡಬೇಕು, ಎಷ್ಟು ಟೆಂಪರೇಚರ್ ಮೈಂಟೈನ್ ಮಾಡಬೇಕು ಸಾಯಿಲ್ ಅಲ್ಲಿ, ಅದು ಕರೆಕ್ಟ್ ಆಗಿ ಬಂದಾಗ ಈಲ್ಡ್ ತುಂಬಾ ಎಕ್ಸಲೆಂಟ್ ಆಗಿ ಬರುತ್ತೆ. ತುಂಬಾ 32 degrees ಮೇಲೆ ಎಲ್ಲ ಹೋಗ್ಬಿಡ್ತು ಅಂತಂದ್ರು ಕೂಡ ನಮ್ಗೆ ಕ್ಯಾರೆಟ್ ಕ್ವಾಲಿಟಿ ಬರಲ್ಲ. ಆಮೇಲೆ 20 degrees ಕೆಳಗ್ ಬಂತು ಅಂದ್ರು ಕೂಡ ನಮ್ಗೆ ಈ ಕ್ಯಾರೆಟ್ ಎಲ್ಲ ಹುಳು ಬಿದ್ದಂಗ್ ಬಂದ್ಬಿಟ್ಟು ಕ್ರಾಕ್ಸ್ ಆಗ್ಬಿಟ್ಟು ಒಂಥರ ಈ ಫಂಗಸ್ ಡಿಸೀಸಸ್ ಬಂದ್ಬಿಟ್ಟು ಈ ರೀತಿ ಪ್ರಾಬ್ಲಮ್ಸ್ ಆಗ್ತವೆ. ಅಂದ್ರೆ ನಾವು ಜೂನ್ ಇಂದ ಡಿಸೆಂಬರ್ ವರೆಗೂ ಬೆಳ್ಕೋಬಹುದಾ? ಸರ್, ಕೆಲವೊಂದ್ಸರಿ ಮಾರ್ಚ್ ಏಪ್ರಿಲ್ ಅಲ್ಲೂ ಬೆಳೀತಾರೆ. ಈಗ ಏನಾಗುತ್ತೆ ಅಂತಂದ್ರೆ 25 degrees 28 degrees ಈ ತರ ಎಲ್ಲ ಇರುತ್ತೆ ಮಾರ್ಚ್ ಅಲ್ಲಿ. ಆ ಟೈಮ್ ಅಲ್ಲಿ ಸ್ವಲ್ಪ ವಾಟರಿಂಗ್ ಜಾಸ್ತಿ ಕೊಟ್ಕೊಂಡು ಆ ಟೆಂಪರೇಚರ್ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಈಗ ಜುಲೈ ಅಲ್ಲಿ ಆಕ್ಚುಲಿ ಮೊದ್ಲೆಲ್ಲಾನು ಕ್ಯಾರೆಟ್ ಬೆಳೀತಾ ಇದ್ರು ನಮ್ ಕಡೆ. ಈ ಸರಿ ಕ್ಲೈಮೇಟಿಕ್ ಕಂಡೀಷನ್ಸ್ ನೋಡಿದ್ರೆ ಜುಲೈ ಅಲ್ಲೇ ಸಿಕ್ಕಾಪಟ್ಟೆ ಮಳೆ ಆಗೋಯ್ತು. ಹೌದೌದು, ನಮ್ಗೆ ಆಗಸ್ಟ್ ಇಂದ ಮೇಲ್ಗಡೆಗೆ ಒಂದ್ ಸ್ವಲ್ಪ ಜಾಸ್ತಿ ಮಳೆ ರೈಸ್ ಆಗ್ತಾ ಇದ್ದಿದ್ದು. ಅಂತದ್ ಈ ಸರಿ ಆಲ್ರೆಡಿ ಕೆರೆ ತುಂಬಿ ಎಲ್ಲ ಕೋಡಿ ಹರಿತಾ ಇದೆ ಜುಲೈಗೇನೆ. ಸೊ ನಾವು ಸ್ಪೆಸಿಫಿಕ್ ಆಗಿ ಇದು ಅಂತ ಹೇಳೋದಕ್ಕಿಂತ ಕ್ಲೈಮೇಟಿಕ್ ಕಂಡೀಷನ್ಸ್ ನ ಟೆಂಪರೇಚರ್ಸ್ ನ ಮೆಷರ್ ಮಾಡೋದು ಸೂಕ್ತ ಅಂತ. ಅಂದ್ರೆ ಸಾಮಾನ್ಯವಾಗಿ ಚಳಿಗಾಲದ ಬೆಳೆನೇ ಅದು. ಹೌದು, ಚಳಿಗಾಲದ ಬೆಳೆ. ಪ್ರಾರಂಭದ ಚಳಿಗಾಲದಲ್ಲಿ ಅಲ್ಲ, ಪ್ರಾರಂಭದ ಚಳಿಗಾಲದಲ್ಲಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಹಾಕೊಳ್ಳೋದು ಸಾಧಾರಣ ಹಾಕೋಬಹುದು. ಬಟ್ ಹಾಗಂತ ನೀರು ಜಾಸ್ತಿ ಕೊಡಬಾರ್ದು, ಜಾಸ್ತಿ ತೇವ ಆಯ್ತು ಅಂತಂದ್ರು ಕೂಡ ಕ್ಯಾರೆಟ್ ಸ್ಪಾಯ್ಲ್ ಆಗ್ಬಿಡುತ್ತೆ. ಮತ್ತೆ ಪ್ರಶಾಂತ್ ಅವರು, ಈ ಕೃಷಿ ಉಪಕಸಬುಗಳನ್ನು ಏನಾದ್ರು ಮಾಡ್ತಾ ಇದೀರಾ? ಉಪಕಸುಬು ಅಂದ್ರೆ ಜೇನು ಕೃಷಿ ಮಾಡ್ತಾ ಇದ್ದೀನಿ ನಾನು. ಎಷ್ಟು ಪೆಟ್ಟಿಗೆ ಇಟ್ಕೊಂಡಿದ್ದೀರಾ? ನಂದು 370 ಪೆಟ್ಟಿಗೆ ಇದೆ ಸರ್. ಓಹೋ, ಅಂದ್ರೆ ಯಾವ ಜೇನು ಅದು? ಅದು ಮೆಲಿಫೆರಾ ಅಂತ ಅನ್ಬಿಟ್ಟು, ಇಟಾಲಿಯನ್ ಜೇನು ಅಂತಾರೆ. ಯುರೋಪಿಯನ್ ಬಿ ಅದು, ಆಕ್ಚುಲಿ ಯುರೋಪಿಯನ್ ಬಿ ಅಂತ ಕರೀತಾರೆ. ನಮ್ಗೆ ಕಮರ್ಷಿಯಲ್ ಮಾಡ್ಬೇಕು ಅಂದ್ರೆ ಅದೇ ಸೂಕ್ತ. ಅದು ಅಡ್ವಾಂಟೇಜ್ ಏನು ಅಂತಂದ್ರೆ ರೀಪ್ರೊಡಕ್ಷನ್ ತುಂಬಾ ಫಾಸ್ಟ್ ಇರತ್ತೆ. ಅದ್ರಲ್ಲಿ ರಾಣಿ ಜೇನು ಹೇಗೆ ಆಪರೇಟ್ ಮಾಡತ್ತೆ ಅಂತಂದ್ರೆ, ಈಗ ನಮ್ಮ ತುಡುವೆ ಜೇನು ಹೇಗೆ ಅಂತಂದ್ರೆ, ರಾಣಿ ಜೇನು ಕ್ಲೈಮೆಟಿಕ್ ಚೇಂಜಸ್, ಆಮೇಲೆ ನೆಕ್ಟರ್ ಹೊರಗಡೆ ಎಷ್ಟು ಸಿಗ್ತಿದೆ, ಫ್ಲವರಿಂಗ್ ಏನಿದೆ, ಇದು ನೋಡ್ಕೊಂಡು ಮೊಟ್ಟೆ ಮಾಡತ್ತೆ. ಅಂಡ್ ಇಲ್ಲಿ ರಾಣಿ ಜೇನು ಅದಕ್ಕೆ ಕಂಟ್ರೋಲ್ಸ್ ಇದೆ, ನಾನು ಮೊಟ್ಟೆ ಮಾಡ್ಬೇಕಾ ಬೇಡವಾ, ಡ್ರೋನ್ ಎಗ್ ನ ಲೇ ಮಾಡ್ಬೇಕಾ ಇಲ್ಲ ವರ್ಕರ್ ಬೀನ ಲೇ ಮಾಡ್ಬೇಕಾ, ಇದೆಲ್ಲ ಡಿಸೈಡ್ ಮಾಡಿ ಮಾಡತ್ತೆ. ಕಾಲೋನಿ ಡಿವೈಡ್ ಮಾಡೋ ಟೈಮ್ಗೆ ಕ್ವೀನ್ ಬಿ ಎಗ್ ಲೇ ಮಾಡ್ಕೊಳತ್ತೆ. ಬಟ್ ಮಿಲಿಫೆರ್ ಅಲ್ಲಿ ನಮ್ಗೆ ಹಾಗಿಲ್ಲ, ಫ್ಲವರಿಂಗ್ ಸಿಗ್ಲಿ ಸಿಗದೆ ಹೋಗ್ಲಿ ರೆಗ್ಯುಲರ್ ಆಗಿ ಅದು ಎಗ್ ಲೇಯಿಂಗ್ ನಡೀತಾ ಇರತ್ತೆ, ರೀಪ್ರೊಡಕ್ಷನ್ ನಡೀತಾ ಇರತ್ತೆ. ಇದರಿಂದ ಅಡ್ವಾಂಟೇಜ್ ಏನು ಅಂದ್ರೆ ನಮಗೆ ತುಂಬಾ ಫಾಸ್ಟ್ ಆಗಿ ಕಾಲೋನೀಸ್ ಗ್ರೋ ಆಗತ್ತೆ. ಅಂಡ್ ನಮ್ಗೆ ವರ್ಕರ್ ಬೀಸ್ ತುಂಬಾ ಫಾಸ್ಟ್ ಆಗಿ ಜನರೇಟ್ ಆಗೋ ಮೋಡ್ ಅಲ್ಲಿ ಹನಿನೂ ಫಾಸ್ಟ್ ಆಗಿ ಶೇಖರಣೆ ಮಾಡ್ತಾವು. ಸೊ ಒಂದು ಬಾಕ್ಸ್ ಗೆ ನಮ್ಗೆ ಮಲಿಫರ ಅಲ್ಲಿ ಬಂದ್ಬಿಟ್ಟು 6-8 ಕೆಜಿ ಅಷ್ಟು ಎಲ್ಡ್ ತೆಗಿಬೋದು. ಸಾಕಷ್ಟು. ಬಟ್ ನಮ್ಗೆ ಟುಡ್ವೇಜ್ ಏನು ಅಂದ್ರೆ ನಮ್ಗೆಲ್ಲ ಒಂದೂವರೆ ಕೆಜಿ ಅಷ್ಟಲ್ಲೇ ಸುಸ್ತಾಗ್ಬಿಡುತ್ತೆ. ಅಂದ್ರೆ ಇದಕ್ಕೂ ತರಬೇತಿ ತಗೊಂಡಿದ್ರಾ ಮೊದಲು? ಹೌದು ಹೌದು ಸರ್, ನನಗೆ ಕೆವಿಕೆ ಅಲ್ಲೇ ಜೇನು ಕೃಷಿ ಇದರಲ್ಲಿ ಟ್ರೈನ್ ಅಪ್ ಮಾಡಿದ್ರು. ಮೊದಲು ಟ್ರೈ ಮಾಡಿದ್ದೆ ಅಲ್ಲಿ ಟ್ರೈನಿಂಗ್ ತಗೊಳ್ಳಿಕ್ಕಿಂತ ಮೊದಲು, ಬಟ್ ವರ್ಕೌಟ್ ಆಗ್ಲಿಲ್ಲ ಅದು. ಅಂದ್ರೆ ನನಗೆ ಅದು ಮೆಥಡ್ಸ್ ಕರೆಕ್ಟ್ ಆಗಿ ಗೊತ್ತಿರಲಿಲ್ಲ. ಮಿಸ್ಟೇಕ್ಸ್ ಮಾಡಿ ಬಾಕ್ಸಸ್, ಒಂದಷ್ಟು ಬಾಕ್ಸ್ ಎಲ್ಲೆಲ್ಲ ಪರ್ಚೇಸ್ ಮಾಡಿ ತಗೊಂಡ್ ಬಂದು ಇಡ್ತಿದ್ದೆ, ಆ ಬೀಜ್ ಇರ್ತಿರ್ಲಿಲ್ಲ, ಒಟ್ಟೋಗ್ತಿದ್ವು, ಈ ರೀತಿ ತೊಂದರೆ ಹಾಕ್ತಿತ್ತು. ಅಲ್ಲಿ ತರಬೇತಿ ತಗೊಂಡ್ಮೇಲೆ ಅವ್ರು ನೀಟ್ ಆಗಿ ಫೀಲ್ಡ್ ಗೆಲ್ಲ ಕರ್ಕೊಂಡು ಹೋಗಿ ಈ ಹುತ್ತಗಳಲ್ಲಿ ಇರ್ತಕ್ಕಂತ ಜೇನ್ನ ನಾವು ಹೇಗೆ ಹಿಡಿದು ಬಾಕ್ಸಿಗೆ ಹಾಕೋಬೇಕು, ಅದ್ರಲ್ಲಿ ಇರೋ ತರ ಹೇಗ್ ಮಾಡ್ಬೇಕು, ಇದೆಲ್ಲ ನೀಟಾಗಿ ಟ್ರೈನ್ ಅಪ್ ಮಾಡಿದ್ರು. ಅದಕ್ಕಿಂತ ಮೊದಲು ನಮ್ಗೆ ಬೀಜ್ ನ ಟಚ್ ಮಾಡ್ಬೇಕಂದ್ರೂ ಭಯ. ಹೌದೌದು, ಅವು ಸ್ಟಿಂಗ್ ಮಾಡ್ತವೆ ಅನ್ನೋದೊಂದು ಭಯ ಇರತ್ತೆ. ಹಂಗಾಗಿ ಆಗ್ತಿರ್ಲಿಲ್ಲ. ಈಗ ಅದೆಲ್ಲ ಟ್ರೈನ್ ಅಪ್ ಮಾಡಿ ಈಗ ನಮ್ಗೆ ಅದನ್ನೆಲ್ಲ ಹೇಳ್ಕೊಟ್ರು, ಅಂದ್ರೆ ಬೀಜ್ ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು, ಕಚ್ಚದಂಗೆ ಹೆಂಗ್ ಇದ್ ಮಾಡ್ಬೇಕು, ಇದನ್ನೆಲ್ಲ ಹೇಳ್ಕೊಟ್ಮೇಲೆ ನಮ್ಗೆ ಈಸಿ ಆಗ್ತದೆ. ಅಂದ್ರೆ ಈ ಯುರೋಪಿಯನ್ ಜೀನು ಕುಟುಂಬಗಳನ್ನ ಎಲ್ಲಿಂದ ತಂದಿರ್ತಾವು ಸರ್? ನಾನು ಬಿಹಾರಿಂದ ತರುತ್ತೆ. ಅದು ಆಕ್ಚುಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ 100 ಬಾಕ್ಸಸ್ ತರ್ಸಿದ್ವಿ. ಈಗ ಅದನ್ನೇ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿ ಒಂದಷ್ಟು ಸೇಲ್ಸ್ ಮಾಡಿದೀವಿ ಬೇಕು ಅಂದವರಿಗೆ. ಇಷ್ಟೆಲ್ಲ ಆಗಿ ಈಗ ಒಂದು ಲೊಕೇಶನ್ ಸ್ಟಾರ್ಟ್ ಮಾಡಿದ್ವಿ ನಾವು ಸ್ಟಾರ್ಟಿಂಗ್ ಅಲ್ಲಿ. ಈಗ ಎಲ್ಲಾ ಡಿವಿಷನ್ಸ್ ಆಗಿ ಕಾಲೋನೀಸ್ ನ ಕೂಡ ಒಂದ್ಸರಿ ನಮ್ಗೆ ಅದೊಂದು ಡಿಸೀಸ್, ಮೌತ್ ಫ್ಲೈ ಅಂತ ಒಂದು ಡಿಸೀಸ್ ಬರುತ್ತೆ. ಈ ಡಿಸೀಸಸ್ ಗೂ ಒಂದಷ್ಟು ಬಾಕ್ಸಸ್ ಹೋದ್ವು. ಎಲ್ಲಾ ಆಗಿ ಈಗ ಇನ್ನು 370 ಬಾಕ್ಸಸ್ ಇದಾವೆ ಸರ್. ಒಂದ್ 26 ಬಾಕ್ಸ್ ಅಷ್ಟು ಸೇಲ್ಸ್ ಮಾಡಿದೀವಿ. ಫಾರ್ಮರ್ಸ್ ಪಾಲಿನೇಷನ್ ಬೇಕು ಅಂದವ್ರಿಗೆ, ಇವ್ರಿಗೆಲ್ಲ. ಜೊತೆಗೆ ಒಂದಷ್ಟು ತುರುವೆ ಜೇನು ಬಾಕ್ಸಸ್ ಇದೆ, ಅದು ಕೂಡ ಸುಮಾರು ಒಂದು 26 ಬಾಕ್ಸ್ ಅಷ್ಟು ಸೇಲ್ಸ್ ಆಗಿದೆ ತುರುವೆ ಜೇನು. ಅದು ಮನೆ ಹತ್ರನು ಒಂದಷ್ಟು ಮನೆಗ್ ಬೇಕಾಗಿದೆ ಇರೋದಕ್ಕೆ ಒಂದ್ 8 ಬಾಕ್ಸ್ ಮನೆ ಹತ್ರ ಇಟ್ಟಿದ್ದೀನಿ. ನಡೀತಾರೆ. ಅಂದ್ರೆ ಈ ಜೇನುತುಪ್ಪವನ್ನ ಹೇಗ್ ಮಾರಾಟ ಮಾಡ್ತೀರಿ ಸರ್? ಅದು ನಾವು 3 months ಒಂದ್ಸರಿ ಹಾರ್ವೆಸ್ಟ್ ಮಾಡ್ತೀವಿ ಕಮರ್ಷಿಯಲ್ ಯೂನಿಟ್ಸ್ ಇಂದ. ಹಾರ್ವೆಸ್ಟ್ ಮಾಡಿ ನೀಟಾಗಿ ಒಂದ್ ಕಡೆ ಸ್ಟೋರೇಜ್ ಮಾಡಿ ಇಟ್ಕೊಂತೀವಿ. ಅದನ್ನ ಸ್ಟೋರೇಜ್ ಮಾಡಿದ್ದಾದ್ಮೇಲೆ ಈಗ ಕಮರ್ಷಿಯಲ್ ಆಗಂದ್ರೆ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಪ್ರೋಸೆಸ್ ಮಾಡ್ಬೇಕು ಅನ್ನೋ ಮೆಥಡ್ ಅಲ್ಲಿ ಹೀಟ್ ಎಲ್ಲ ಮಾಡ್ತಾರೆ ಹಂಗೆ. ಬಟ್ ನಾವು ಆ ರೀತಿ ಮಾಡ್ತಿಲ್ಲ. ನಮ್ಗೆ ನಾನು ಕರೆಕ್ಟ್ ಆಗಿ ಬೇರೆ ಕಂಪನೀಸ್ ಅವರೆಲ್ಲ ಹೇಗ್ ಮಾಡ್ತಿದಾರೆ ಏನು ಅಂತ ತಿಳ್ಕೊಂಡಾಗ ನಾನು ಅದೇ ರೀತಿ ಮಾಡ್ಬೇಕು ಅನ್ನೋ ಇದ್ರಲ್ಲಿ ಪ್ಲಾನ್ ಮಾಡ್ತಿದ್ದೆ. ಬಟ್ ಇದನ್ನ ಕೆವಿಕಲ್ ಡಿಸ್ಕಸ್ ಮಾಡಿದಾಗ ದೇ ಸೈಡ್ ಇಲ್ಲ ಇಲ್ಲ, ನೀವು ಯಾವ್ದೇ ಕಾರಣಕ್ಕೂ ಪ್ರೋಸೆಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಹಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ಇದನ್ನ ಶೇಖರಣೆ ಮಾಡಿದ ಜೇನೆಲ್ಲ ತೆಗೆದು ಒಂದ್ ಕಡೆ ಶೇಖರಣೆ ಮಾಡಿಡಿ, ಅದು ಒಂದು ಲೇಯರ್ ತರ ಬಂದ್ಬಿಡುತ್ತೆ ಮೇಲ್ಗಡೆಗೆ, ರಾಯಲ್ ಜೆಲ್ಲಿ ಇರ್ಬೋದು. ಆಮೇಲೆ ನಾವು ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಹಂಗು ಹಿಂಗು ಅದು ಜೇನ್ ನೊಣ ಒಂದೊಂದು ಬಂದು ಸೇರ್ಕೊಂಡ್ ಬಿಟ್ಟಿರ್ತವೆ ಹನಿ ಒಳಗೆ. ಸೊ ಇದೆಲ್ಲ ಏನಿರುತ್ತೆ ಎಲ್ಲಾನು ಬಂದ್ ಮೇಲ್ಗಡೆ ಒಂದ್ ಲೇಯರ್ ತರ ಫಾರ್ಮ್ ಆಗ್ಬಿಡತ್ತೆ. ಆ ಲೇಯರ್ ನ ನೀಟ್ ಆಗಿ ಹಾಗೆ ತೆಗೆದ್ಬಿಟ್ಟು ರಾ ಹನಿ ಹೇಗ್ ತೆಗ್ದಿರ್ತೀವೋ ಹಾಗೆ ಪ್ಯಾಕ್ ಮಾಡ್ತಾ ಇದೀವಿ. ಅಂಡ್ ಟಿಪಿಕಲಿ ನಾವು ಗ್ಲಾಸ್ ಬಾಟಲ್ಸ್ ಅಲ್ಲಿ ಪ್ಯಾಕ್ ಮಾಡ್ತಾ ಇದೀವಿ. ಆಮೇಲೆ ಕೊರಿಯರ್ ಕಳಿಸ್ಬೇಕು ಅಂದ್ರೆ ಮಾತ್ರ ಪ್ಲಾಸ್ಟಿಕ್ ಬಾಟಲ್ಸ್ ಯೂಸ್ ಮಾಡ್ತೀವಿ. ಬಟ್ ಪ್ಲಾಸ್ಟಿಕ್ ಬಾಟಲ್ಸ್ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಬಾಟಲ್ಸ್ ನ ಯೂಸ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಪ್ಲಾಸ್ಟಿಕ್ ಎಕ್ಸ್ಪೋಸ್ ಮಾಡೋದೇ ಇಲ್ಲ, ಹನಿನ ಗ್ಲಾಸ್ ಬಾಟಲ್ ಗೆ ಹಾಕಿ ನೀಟಾಗಿ ಸೀಲ್ ಮಾಡಿ ಕೊಡ್ತೀವಿ. ಅಂಡ್ ಕೆವಿಕೆ ಸೈಂಟಿಸ್ಟ್ ಹೇಳಿರೋ ಪ್ರಕಾರ ನಾವು ಅದನ್ನ ಯಾವುದೇ ಪ್ರೊಸೆಸಿಂಗ್ ಮಾಡಿಲ್ಲ ಅಂತಂದ್ರೆ ರಾ ಹನಿ ನೀಟಾಗಿ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡಿ ಮಾಯಿಶ್ಚರ್ ಇಲ್ಲದೆ ಮಾಯಿಶ್ಚರ್ ಮಿಕ್ಸ್ ಮಾಡದೆ ತೆಗೆದಿಟ್ರೆ 100 ವರ್ಷ ಆದ್ರೂ ಕೂಡ ನಮ್ಗೆ ಜೇನುತುಪ್ಪ ಕೆಡೋದಿಲ್ಲ. ಹೌದೌದು. ರೈತ ಬಾಂಧವರೇ, ಪ್ರಶಾಂತ್ ಅವರ ಕೃಷಿ ಅನುಭವಗಳನ್ನ ಇನ್ನು ಸವಿಸ್ತಾರವಾಗಿ ತಾವು ಕೇಳಬೇಕು ಅಂದ್ರೆ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9908284424. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9908284424. 2024. ಪ್ರಶಾಂತ್ ಅವರೇ, ತುಂಬಾ ಸಂತೋಷ ತಾವು ನಮ್ಮ ಜೊತೆಯಲ್ಲಿ ಮಾತಾಡಿ ತಮ್ಮ ಕೃಷಿ ಅನುಭವಗಳನ್ನ ಹಂಚಿಕೊಂಡಿದ್ದೀರಾ. ನಿಮ್ಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಕೃಷಿ ರಂಗದಲ್ಲಿ ಇದುವರೆಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಬಟ್ಟಲಹಳ್ಳಿಯ ಬಿಆರ್ ಪ್ರಶಾಂತ್ ಅವರ ಕೃಷಿ ಅನುಭವಗಳನ್ನು ಕುರಿತು ಸಂದರ್ಶನವನ್ನು ಆಲಿಸಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಪಿಎಂ ಜಗದೀಶ್.